ಒಂದೇ ಮಾತು ಒಂದೇ ಮನಸ್ಸು ಒಂದೇ ನೀತಿ ಬೇಕು ನಮ್ಮ ನಾಡಿನ ಮಕ್ಕಳೆಲ್ಲರೂ ಒಂದುಗೂಡಬೇಕು ಒಂದೇ ಮಾತು ಒಂದೇ ಮನಸ್ಸು ಒಂದೇ ನೀತಿ ಬೇಕು ನಮ್ಮ ನಾಡಿನ ಮಕ್ಕಳೆಲ್ಲರೂ ಒಂದುಗೂಡಬೇಕು ಒಂದೇ ನೀತಿ ಬೇಕು ನಮ್ಮ ನಾಡಿನ ಮಕ್ಕಳೆಲ್ಲರೂ ಒಂದುಗೂಡಬೇಕು ಮಾತೇ ಕೇಳಿನ ತಾಣ ಮಾತೇ ಮುತ್ತು ಜಾಣ